ವಿರಹದಲ್ಲಿ ಬತ್ತಿ ಹೋಗದ ಅನುರಾಗವೇ ನಿಜವಾದ ಪ್ರೇಮ. ಪ್ರೇಮ ಎಂಬ ಬಂಗಾರವನ್ನು ಪುಟಕ್ಕಿಡುವ ಬೆಂಕಿಯೇ ವಿರಹ. ದಟ್ ಮೀನ್ಸ್ ದ ರಿಯಲ್ ಲವ್ ಡಸ್ ನಾಟ್ ವಿದರ್ ಔಟ್ ಇನ್ ಸಪರೇಷನ್ ಬಟ್ ಗ್ರೋಸ್ ಇನ್ ಅಬಂಡನ್ಸ್. ದ ಗೋಲ್ಡ್ ಆಫ್ ಲವ್ ಈಸ್ ಪ್ಯೂರಿಫೈಡ್ ಬೈ ದ ಫೈರ್ ಆಫ್ ಸಪರೇಷನ್. ವಿರಹದಲ್ಲಿ ಶೃಂಗಾರದ ಪ್ರಶಾಂತ ಪ್ರಭೆ ಹೇಗೆ ಹೊಂಬೆಳಕನ್ನು ಸೂಸುತ್ತದೆ ಎಂಬುದಕ್ಕೆ ಸಾಕ್ಷಿ ಕಾಳಿದಾಸನ ಈ ಮೇಘದೂತ. ದಿವ್ಯ ಪ್ರೇಮದ ಮಧುರ ಸಂದೇಶವೇ ಈ ಕೃತಿ. ಶಾಪಗ್ರಸ್ತನಾಗಿ ಕಾಂತೆಯನ್ನಗಲಿ ಬಹುದೂರವಿದ್ದ ಯಕ್ಷ ಮಾಡ್ತಾ ಇರೋದು. ನಿದ್ದೆ ಬರೋ ಹಾಗಿದ್ರೆ ರಜಾ ತಗೊಂಡು ಮನೆಗೆ ಹೋಗು. ಸಾರಿ ಮಿಸ್, ಪಾಠದಲ್ಲಿ ಶ್ರದ್ಧೆ ಇರ್ಬೇಕಮ್ಮ. ಪ್ರಕೃತಿಯ ಪ್ರೇಮದ ತಾಳಕ್ಕೆ ಮೃಗ ಪಕ್ಷಿಗಳು ನಲಿಯುತ್ತವೆ, ಗಿಡ ಬಳ್ಳಿಗಳು ದನಿಗೂಡಿಸುತ್ತವೆ, ಗಿರಿ ನದಿಗಳು ಹೋಗುಡುತ್ತವೆ. ಮೇಘದೂತ ನಮ್ಮನ್ನ ಒಂದು ಸುಂದರ ಸ್ವಪ್ನ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಜನ್ಮವು ತಂದ ನಮ್ಮ ಈ ಅನುಬಂಧ, ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ, ಎಂಥ ಚೆನ್ನ ಎಂಥ ಚೆನ್ನ ಎಂದ ನಿನ್ನ ಮಾತಿನ ಎಂದು ಹೇಳಿದೆ. ಆಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಚಿನ್ನ ನೊಂದು ಬೆಂದರು ಚೆನ್ನ ಕಲಹ ಚೆನ್ನ ವಿರಹ ಚೆನ್ನ ಸನಿಹ ಚೆನ್ನ ಎಂದ ನಿನ್ನ ಮಾತನ್ನು ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವ ನನಗೆ ಕೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವ ನನಗೆ ಕೇಳಿದೆ ನನಗೆ ಹೇಳಿ